ಅಗಣಿತ ಮಹಿಮಗೆ ಅನುಪಮ ತೇಜಗೆ ಅಚಲಾರೂಢಗೆ ನಮೋ ನಮೋ. ನಿತ್ಯಾನಂದಗೆ ನಿಗಮಾತೀತಗೆ ನಿಜ ಗುರು ಚಿತ್ತಗೆ ನಮೋ ನಮೋ. ನಿಜ ಗುರು ಚಿತ್ತಗೆ ನಮೋ ನಮೋ. ಪರತರ ರೂಪಿಗೆ ಪರಮಾನಂದಗೆ ಪರತರ ರೂಪಿಗೆ ಪರಮಾನಂದಗೆ ಪರಮಾರೂಢಗೆ ನಮೋ ನಮೋ. ಬ್ರಹ್ಮಾನಂದಗೆ ಬ್ರಹ್ಮಾಧಿಕಾರಿಗೆ ಬ್ರಹ್ಮಜ್ಞಾನಿಗೆ ನಮೋ ನಮೋ. ಬ್ರಹ್ಮಜ್ಞಾನಿಗೆ ನಮೋ ನಮೋ. ಸಚ್ಚಿದ್ರೂಪಗೆ ಸಜಾನಂದಗೆ ಸಚ್ಚಿದ್ರೂಪಗೆ ಸಜಾನಂದಗೆ ಸದ್ಗುರು ಚಿತ್ತಗೆ ನಮೋ ನಮೋ. ಸದ್ಗುರು ಚಿತ್ತಗೆ ನಮೋ ನಮೋ. ಹಂಸರೂಢಗೆ ಹರಿಹರವೊಂದಗೆ ಅರುಚಾರೂಢಗೆ ನಮೋ ನಮೋ. ಶಿವಾರೂಢಗೆ ಶಿವಕುಲ ಜಾತಗೆ ಶಿವಾರೂಢಗೆ ಶಿವಕುಲ ಜಾತಗೆ ಸಿದ್ಧಾರೂಢಗೆ ನಮೋ ನಮೋ. ಸಿದ್ಧಾರೂಢಗೆ ನಮೋ ನಮೋ. ಹಂಸರೂಢಗೆ ಹರಿಹರವೊಂದಗೆ ಅರುಚಾರೂಢಗೆ ನಮೋ ನಮೋ. ಶಾಂತಾನಂದಗೆ ಜಮಗುಣತೀತಗೆ ಸಿದ್ಧಾರೂಢಗೆ ನಮೋ ನಮೋ. ವಿಷ್ಣು ಬಾಗೋದಿ ಗೆಳತಿ ವಿಷ್ಣು ಬಾಗೋದಿ ನೀರೊಳು ಕೊಡ ತುಂಬಿ ಮಾಡಿಟ್ಟಳು ಸಿಂಬಿ ನೀರೊಳು ಕೊಡ ತುಂಬಿ ಮಾಡಿಟ್ಟಳು ಸಿಂಬಿ ಕೊಡಬಿಟ್ಟ ನೀರನ್ನು ವೈದಾರ ಗೆಳತಿ ಕೊಡಬಿಟ್ಟ ನೀರನ್ನು ವೈದಾರ ಗೆಳತಿ ಕೊಡಬಿಟ್ಟ ನೀರನ್ನು ವೈದಾರ ಗೆಳತಿ ಬೀಸನು ಸುತ್ತ ದೇವರ ಗುಡಿ ನ ನಡುವ ದೇವರ ತಡಿ ಸುತ್ತ ದೇವರ ಗುಡಿ ನಡುವ ದೇವರ ತಡಿ ಗುಡಿ ಬಿಟ್ಟ ದೇವರನ ವೈದಾರ ಗೆಳತಿ ಗುಡಿ ಬಿಟ್ಟ ದೇವರನ ವೈದಾರ ಗೆಳತಿ ಗುಡಿ ಬಿಟ್ಟ ದೇವರನ ಗುಡಿ ಬಿಟ್ಟ ದೇವರನ ವೈದಾರ ಗೆಳತಿ ಹಿರೇಹೊಳೆ ದಂಡಿ ಮೇಲೆ ಗಂಡ ಮೆಟ್ಟ ಬಬಲಾದಿಯೇ ಹಿರೇಹೊಳೆ ದಂಡಿ ಮೇಲೆ ಗಂಡ ಮೆಟ್ಟ ಬಬಲಾದಿ ಈಶ ಸದಾ ಶಿವನ ನೆನೆಯೋನ ತಂಗಿ ಈಶ ಸದಾ ಶಿವನ ನೆನೆಯೋನ ತಂಗಿ ಶಿವನ ಈಶ ಸದಾ ಶಿವನ ನೆನೆಯುನ ತಂಗಿ ಬೀಸನು ಬಾಳು ಬೀಸನು ಬಾಗೋದಿ ಹಸನಂಗ ಮಾಡಬೇಕನ್ನಾಂ ಹಿಂಗಾದ ಮೇಲಿನ್ ಹೆಂಗ ಬಳಕಿ ಮಾಡಬೇಕನ್ನ ಹಿಂಗಾದ ಮೇಲಿನ್ ಬಳಕಿಯ ಮಾಡಬೇಕನ್ನ ಹಂಗು ಹರಿದು ನ್ಯೂತ ಮೇಲೆ ಹಂಗ ಬಳಕಿ ಮಾಡಬೇಕು ಹಂಗು ಹರಿದು ನ್ಯೂತ ಮೇಲೆ ಬಂಗಿ ತಂಬಕ ಚೇದು ಬಂತ ಮರುಳ ಮಂಗ್ಯ ಗಂಜಿದ ಮೇಲೆ ಹಂಗ ಬಳಕಿಯ ಮಾಡಬೇಕು ಪಡೆದ ತಂದಿ ತಾಯಿ ಯಾರನ್ನ ದುಡಿ ದುಡಿದು ಸತ್ತರೆ ಮಡದಿ ಮಕ್ಕಳ ಪರವೇ ಎಲ್ಲನ್ನ ಮಡದಿ ಮಕ್ಕಳ ಪರವೇ ಎಲ್ಲ ಒಡಿದ ಏಳುವ ಮಾತಿದಲ್ಲ ಮಕ್ಕಳ ಪರವೆಯಲ್ಲ ಒಡಿದ ಏಳುವ ಮಾತಿದಲ್ಲ ಬಿಡದೇಶರೇ ಚಿಂದಿ ತಂದು ಬಿಡದೇಶರೇ ಚಿಂದಿ ತಂದು ಚಿಡದ ಬಿಡುವಂಗ ಕುಡಿದ ಬಳಿದ ಬಳಕೆಯ ಮಾಡಬೇಕು ಬಿರಗೆ ತಾರನ ಬಂಡಾಟ ಕೇಳಿ ಕಂಡ ಏ ಚಿಕಿ ನಾಚಿ ಕಿಲ್ಲನ್ನ ಚಿಕಿ ನಾಚಿ ಕಿಲ್ಲ ಲಂಡ ಬಂಡರು ಕೂಡಿಕೊಂಡು ಲಂಡ ಬಂಡರು ಕೂಡಿಕೊಂಡು ಗಂಡ ನಿಲ್ಲದ ಮಣಿಯವಳಂತೆ ಗಂಡ ನಿಲ್ಲದ ಮಣಿಯವಳಂತೆ